ಸಂವಾದ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ. ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬೆಂಗಳೂರಿನಲ್ಲಿ ನಾಳೆ ಫೈನಲ್ ಪಂದ್ಯ, ಭಾರತ ಕುವೈತ್ ಸೆಣಸಾಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಹಸಿರು ಹೊನ್ನು ಕೃಷಿ ಅಭಿವೃದ್ಧಿ ಕುರಿತ ಕಾರ್ಯಕ್ರಮ. ಜಾಗತಿಕವಾಗಿ ಜನಸಂಖ್ಯೆಯು ಸುಮಾರು 2050 ಸಾಲಿಗೆ 96 ಬಿಲಿಯನ್ ತಲುಪುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಪ್ರಾಣಿಜನ್ಯ ಪ್ರೋಟೀನ್ ವರ್ಷದಿಂದ ವರ್ಷಕ್ಕೆ ಇದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಭವಿಷ್ಯದ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವ ಜವಾಬ್ದಾರಿ ಮತ್ತು ಗುಣಮಟ್ಟದ ಪ್ರೋಟೀನ್ ಅನ್ನು ಒದಗಿಸುವಂತಹದ್ದು ಒಂದು ಸವಾಲು ಅಂತಲೇ ಹೇಳಬಹುದು. ಇಂತಹ ಕಷ್ಟವಾದಂತಹ ಸನ್ನಿವೇಶದಲ್ಲಿ ಪ್ರಾಣಿಜನ್ಯ ಪ್ರೋಟೀನ್ ಅನ್ನು ಒದಗಿಸುವುದರ ಜೊತೆಗೆ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಕಾಯ್ದುಕೊಳ್ಳುವ ಮೂಲಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಜಲಚರ ಸಾಕಣೆ ಅಥವಾ ಜಲಕೃಷಿ, ಇದಕ್ಕೆ ಹೆಚ್ಚಿನವಾದಂತಹ ಒಂದು ಪ್ರಾಮುಖ್ಯತೆ ಇದೆ. ಬಯೋಫ್ಲೋಕ್ ತಂತ್ರಜ್ಞಾನ ಅಥವಾ BFT ಇದೊಂದು ಹೊಸ ನೀಲಿ ಕ್ರಾಂತಿ ಎಂದು ಪರಿಗಣಿಸಲಾಗ್ತಾ ಇದೆ. ಈ ತಂತ್ರಜ್ಞಾನದಿಂದ ನೀರಿನಲ್ಲಿರುವ ಪೋಷಕಾಂಶಗಳನ್ನು ನಿರಂತರವಾಗಿ ಮರುಬಳಕೆ ಮಾಡಬಹುದು, ಜೊತೆಗೆ ಸಾಕಾಣಿಕೆಯ ಪದ್ಧತಿಯಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ಹೊಂದಬಹುದು. ಕನಿಷ್ಠ ಅಥವಾ ಶೂನ್ಯ ನೀರಿನ ವಿನಿಮಯದಿಂದ ಉತ್ತಮ ಪ್ರಯೋಜನ ಮತ್ತು ಇಳುವರಿಯನ್ನು ಪಡೆಯಬಹುದು. BFT ಎನ್ನುವಂತಹದ್ದು ಪರಿಸರ ಸ್ನೇಹಿ ಸಾಕಾಣಿಕಾ ತಂತ್ರಜ್ಞಾನವಾಗಿದ್ದು ಸೂಕ್ಷ್ಮಜೀವಿ ಉತ್ಪಾದನೆಯನ್ನು ಆಧರಿಸಿರುವುದೇ ಆಗಿದೆ. ಇವುಗಳು ಕೊಳಗಳಲ್ಲಿ ಸ್ಥಗಿತಗೊಂಡ ತೇಲುವ ಜೀವಂತ ಮತ್ತು ಸತ್ತ ಕಣಗಳ ಸಾವಯವ ವಸ್ತುಗಳು, ಫೈಟೋಪ್ಲಾಂಕ್ಟಾನ್, ಬ್ಯಾಕ್ಟೀರಿಯಾದ ಒಟ್ಟು ಗುಂಪು ಅಥವಾ ಮೊತ್ತವಾಗಿರುತ್ತದೆ. ಬಯೋಫ್ಲೋಕ್ ಸಾಕಾಣಿಕಾ ಮೀನುಗಳಿಗೆ ಆಹಾರವಾಗುತ್ತದೆ, ಹಾಗೆ ಅದೇ ಸಮಯದಲ್ಲಿ ನೀರಿನ ಸಂಸ್ಕರಣಾ ಪರಿಹಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದಲೇ ಇವುಗಳನ್ನು ಹೆಟರೋಟ್ರೋಫಿಕ್ ಕೊಳಗಳ ಅಥವಾ ಹಸಿರು ಕೊಳಗಳು ಎಂದು ಕರೆಯಲಾಗುತ್ತದೆ. ಹಾಗಿದ್ರೆ ಈ BFT ಅನ್ನುವಂತಹದ್ದು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ? ಬಯೋಫ್ಲೋಕ್ ವ್ಯವಸ್ಥೆಯು ತ್ಯಾಜ್ಯ ನೀರಿನ ಸಂಸ್ಕರಣೆಯಾಗಿದ್ದು ಇದು ಜಲಕೃಷಿಯಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ. ಕಾರ್ಬೋಹೈಡ್ರೇಟ್ ಮೂಲವನ್ನು ಸೇರಿಸುವುದರ ಮೂಲಕ ಹೆಚ್ಚಿನ CN ಅನುಪಾತ ಅಥವಾ ಕಾರ್ಬನ್ ನೈಟ್ರೋಜನ್ ಅನುಪಾತವನ್ನು ಕಾಯ್ದುಕೊಳ್ಳುವುದು ಇದರ ಮೂಲ ತತ್ವವಾಗಿರುತ್ತದೆ. ಉತ್ತಮ ಗುಣಮಟ್ಟದ ಏಕಜೀವಕುಳದ ಸೂಕ್ಷ್ಮ ಜೀವಿಯ ಪ್ರೋಟೀನ್ ಉತ್ಪಾದನೆ ಮಾಡುವ ಮೂಲಕ ನೀರಿನ ಗುಣಮಟ್ಟವನ್ನು ಇದು ಸುಧಾರಿಸುತ್ತದೆ. ಈಗಾಗಲೇ ಹೇಳಿದ ಹಾಗೆ ಹೆಟೆರೋಟ್ರೋಫಿಕ್ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಆಗ್ತವೆ. ಇದು ಜಲಕೃಷಿಯಲ್ಲಿ ಆಹಾರವಾಗಿ ಮಾರ್ಪಾಡಾದ ಸಾರ್ವಜನಿಕ ತ್ಯಾಜ್ಯವನ್ನು ಒಟ್ಟುಗೂಡಿಸಿಕೊಂಡು ನೀರಿನ ಗುಣಮಟ್ಟವನ್ನು ನಿಯಂತ್ರಿಸುವ ಜೈವಿಕ ಪ್ರತಿಕ್ರಿಯಾಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ವಿಷಕಾರಿ ಸಾರ್ವಜನಿಕ ಪ್ರಭೇದಗಳ ನಿಶ್ಚಲತೆಯು ಬಯೋಫ್ಲೋಕ್ನಲ್ಲಿ ಹೆಚ್ಚು ವೇಗವಾಗಿ ಸಂಭವಿಸುತ್ತದೆ. ಯಾಕಂದರೆ ಬೆಳವಣಿಗೆಯ ಪ್ರಮಾಣ ಮತ್ತು ಹೆಟಿರೋಟ್ರೋಫ್ಗಳ ಪ್ರತಿ ತಲಾಧಾರಕ್ಕೆ ಸೂಕ್ಷ್ಮಜೀವಿಯ ಉತ್ಪಾದನೆಯು ಆಟೋಟ್ರೋಫಿಕ್ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾಕ್ಕಿಂತ 10 ಪಟ್ಟು ಹೆಚ್ಚಾಗಿರುತ್ತದೆ. ಈ ತಂತ್ರಜ್ಞಾನವು ಫ್ಲಾಕ್ಯುಲೇಷನ್ ತತ್ವವನ್ನು ಆಧರಿಸಿದೆ. ಬಯೋಫ್ಲೋಕ್ನ ಸಂಯೋಜನೆ ಮತ್ತು ಪೌಷ್ಟಿಕಾಂಶದ ಮೌಲ್ಯಗಳ ಬಗ್ಗೆ ಹೇಳುವುದಿದ್ರೆ, ಬಯೋಫ್ಲೋಕ್ನ ಅಮಾನತುಗೊಂಡ ಅಥವಾ ಸ್ಥಗಿತಗೊಂಡ ಕಣಗಳ ವೈವಿಧ್ಯಮಯ ಸಮುಚ್ಚಯ ಮತ್ತು ಬಾಹ್ಯಕೋಶೀಯ ಪಾಲಿಮರಿಕ್ ಪದಾರ್ಥಗಳಿಗೆ ಸಂಬಂಧಿಸಿದ ವಿವಿಧ ಸೂಕ್ಷ್ಮಾಣುಜೀವಿಗಳು. ಇವು ಬ್ಯಾಕ್ಟೀರಿಯಾ, ಪಾಚಿ, ಶಿಲೀಂಧ್ರಗಳು, ಅಕಶೇರುಕಗಳು ಮತ್ತು ಡೆರಿಟಸ್ ಮುಂತಾದ ಸೂಕ್ಷ್ಮಜೀವಿಗಳಿಂದ ಕೂಡಿರುತ್ತವೆ. ಬಯೋಫ್ಲೋಕ್ ಸೂರ್ಯನ ಬೆಳಕು ಮತ್ತು ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನದ ಮೇಲೆ ನಿರ್ಧರಿತವಾಗುತ್ತದೆ ಮತ್ತು ಜಲಕೃಷಿಯಲ್ಲಿ ಬಳಕೆಯಾಗದ ಕೃತಕ ಆಹಾರ ಮತ್ತು ಮಲವಿಸರ್ಜನೆಯನ್ನು ನೈಸರ್ಗಿಕವಾಗಿ ಆಹಾರವಾಗಿ ಪರಿವರ್ತಿಸಿ ಪರಿಣಾಮಕಾರಿಯಾಗಿ ರೂಪುಗೊಂಡ ಪ್ರೋಟೀನ್ ಯುಕ್ತ ಸಮೃದ್ಧ ಲೈವ್ ಫೀಡ್ ಆಗಿ ಕೆಲಸ ಮಾಡುತ್ತದೆ. ಬಯೋಫ್ಲೋಕ್ನಲ್ಲಿ ಉತ್ಪತ್ತಿಯಾಗುವಂತಹ ಪ್ರತಿಯೊಂದು ಗುಂಪುಗಳನ್ನು ಲೋಳೆಯ ಸಡಿಲವಾದ ಮ್ಯಾಟ್ರಿಕ್ಸ್ನಲ್ಲಿ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳಲಾಗುತ್ತದೆ ಮತ್ತು ಬ್ಯಾಕ್ಟೀರಿಯಾದಿಂದ ಸ್ರವಿಸುತ್ತದೆ. ಜೊತೆಗೆ ತಂತು ಸೂಕ್ಷ್ಮಜೀವಿಗಳು ಅಥವಾ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯಿಂದ ಬಂಧಿಸಲ್ಪಡುತ್ತದೆ. ದೊಡ್ಡ ಗುಂಪುಗಳನ್ನು ಬರಿಗಣ್ಣಿನಿಂದ ನೋಡಬಹುದು, ಆದರೆ ಅವುಗಳಲ್ಲಿ ಹೆಚ್ಚಿನವು ಸೂಕ್ಷ್ಮವಾಗಿರುತ್ತವೆ. ಫ್ಲಾಕ್ ಗಾತ್ರವು ಸುಮಾರು 50-200 ಮೈಕ್ರಾನ್ನಷ್ಟು ಇರಬಹುದು. ಉತ್ತಮ ಪೌಷ್ಟಿಕಾಂಶದ ಮೌಲ್ಯವು ಬಯೋಫ್ಲೋಕ್ನಲ್ಲಿ ಕಂಡುಬರುತ್ತದೆ. ಒಣತೂಕದ ಪ್ರೋಟೀನ್ 25-50%, ಕೊಬ್ಬು 0.5-15% ಇರುತ್ತದೆ. ಇದು ಜೀವಸತ್ವಗಳು ಮತ್ತು ಖನಿಜಗಳ ಉತ್ತಮ ಮೂಲವಾಗಿರುತ್ತದೆ. ವಿಶೇಷವಾಗಿ ರಂಜಕ ಇದು ಪ್ರೋಬಯೋಟಿಕ್ಗಳಂತೆಯೇ ಉತ್ತಮ ಪರಿಣಾಮವನ್ನು ಬೀರುತ್ತದೆ. ಒಣಗಿದ ಬಯೋಫ್ಲೋಕನ್ನು ಕೃತಕ ಆಹಾರದಲ್ಲಿ ಫಿಶ್ ಮೀಲ್ ಅಥವಾ ಸೋಯಾಬೀನ್ ಬದಲಾಯಿಸಲು ಉಪಯೋಗಿಸಬಹುದು. ಬಯೋಫ್ಲೋಕ್ ವಿಧಾನವನ್ನು ಅನುಸರಿಸುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಇವು ಪರಿಸರ ಸ್ನೇಹಿ ಸಾಕಾಣಿಕೆ ಪದ್ಧತಿಯಾಗಿದೆ. ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಭೂಮಿ ಮತ್ತು ನೀರಿನ ನಿರ್ಣಾಯಕ ಬಳಕೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಸೀಮಿತ ಅಥವಾ ಶೂನ್ಯ ನೀರು ವಿನಿಮಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಹೆಚ್ಚಿನ ಉತ್ಪಾದಕತೆ ಅಥವಾ ಇಳುವರಿಯನ್ನು ಹೆಚ್ಚಿಸಬಹುದು. ಹಾಗೆ ಕಾರ್ಯದಕ್ಷತೆ, ಬದುಕಿ ಉಳಿಯುವ ಪ್ರಮಾಣವನ್ನು ಕೂಡ ಹೆಚ್ಚಿಸಬಹುದು. ಮೀನಿನ ಸಾಕಾಣಿಕೆಯಲ್ಲಿ ಉತ್ತಮ ಆಹಾರ ಪರಿವರ್ತನೆ ಉಂಟಾಗುತ್ತದೆ. ನೀರಿನ ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ರೋಗಾಣುಗಳ ಸೇರುವಿಕೆ ಮತ್ತು ಹರಡುವಿಕೆಯನ್ನು ಪರಿಣಾಮಕಾರಿಯಾಗಿ ತಗ್ಗಿಸುತ್ತದೆ. ಇದು ಸಂಪೂರ್ಣ ಪ್ರೋಟೀನ್ ಸಮೃದ್ಧ ಆಹಾರ ಬಳಕೆ ಮತ್ತು ಕೃತಕ ಆಹಾರದ ಬಳಕೆ ಮತ್ತು ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಈ ಪದ್ಧತಿಯಿಂದ ನದಿ, ಸರೋವರ ಮತ್ತು ಸಾಗರದಲ್ಲಿ ಮೀನುಗಾರಿಕೆಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಬಯೋಫ್ಲೋಕ್ನಲ್ಲಿ ಸಾಕಾಣಿಕೆಗೆ ಸೂಕ್ತವಾದಂತಹ ಪ್ರಭೇದಗಳು ಅಂತಂದರೆ, ಮುಖ್ಯವಾಗಿ ಬಯೋಫ್ಲೋಕ್ ಪದ್ಧತಿಯನ್ನು ವಿನ್ಯಾಸಗೊಳಿಸುವ ಮೂಲ ಅಂಶವೆಂದರೆ ಸಾಕಾಣಿಕೆಯನ್ನು ಉತ್ತೇಜಿಸುವುದು. ಫ್ಲೋಕ್ಗಳ ನೇರ ಸೇವನೆಯಿಂದ ಉತ್ತಮ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಸಮರ್ಥವಾಗಿರುವ ಮೀನು ತಳಿಗಳೊಂದಿಗೆ ಸಾಕಾಣಿಕೆ ಮಾಡಿದರೆ ಬಯೋಫ್ಲೋಕ್ ಪದ್ಧತಿಯು ಉತ್ತಮವಾದಂತಹ ಫಲಿತಾಂಶವನ್ನು ನೀಡುತ್ತದೆ. ನೀರಿನಲ್ಲಿ ಹೆಚ್ಚಿನ ಘನವಸ್ತುಗಳ ಪ್ರಮಾಣವನ್ನು ಸಹಿಸಿಕೊಳ್ಳುವಂತಹ ಮೀನುಗಳು ಮತ್ತು ನೀರಿನ ಗುಣಮಟ್ಟದ ವ್ಯತ್ಯಾಸವನ್ನು ಸರಿದೂಗಿಸಿಕೊಂಡು ಹೋಗುವಂತಹ ಮೀನು ತಳಿಗಳಿಗೆ ಬಯೋಫ್ಲೋಕ್ ಪದ್ಧತಿಯು ಹೆಚ್ಚು ಸೂಕ್ತವಾಗಿರುತ್ತದೆ. BFTಗೆ ಸೂಕ್ತವಾದಂತಹ ಕೆಲವೊಂದು ಮೀನು ತಳಿಗಳು ಅಂತಂದರೆ ಸಿಂಗಿ, ಮಾಗೂರು, ಪಬ್ಬ, ಕೋಯಿ ಮತ್ತು ಪಂಗೇಸಿಯಸ್, ಕಾರ್ಪ್ ಮೀನುಗಳು, ರೋಹು, ತಿಲಪಿಯಾ, ಮಿಲ್ಕ್ ಫಿಶ್ ಇವುಗಳನ್ನು ಕೂಡ ಬೆಳಿಬಹುದು. ಸಿಗಡಿಗಳಾದ ವನ್ನಾಮಿ ಮತ್ತು ಟೈಗರ್ ಸಿಗಡಿ ಇವುಗಳನ್ನು ಕೂಡ ಬಯೋಫ್ಲೋಕ್ ವಿಧಾನದಲ್ಲಿ ಬೆಳಿಬಹುದು. ಬಯೋಫ್ಲೋಕ್ಗೆ ಬಳಸುವಂತಹ ಇನಾಕ್ಯುಲಂನ 3 ರೀತಿಯಲ್ಲಿ ತಯಾರು ಮಾಡ್ಕೋಬಹುದು. ಫ್ಲೋಕ್ ಅಭಿವೃದ್ಧಿಗೆ 15,000 ಲೀಟರ್ ಶುದ್ಧ ನೀರಿಗೆ 150 ಲೀಟರ್ ಇನಾಕ್ಯುಲಂನ ಅಗತ್ಯ ಇರುತ್ತದೆ. ಇವು 4 ಹಂತವನ್ನು ಒಳಗೊಂಡಿದೆ. ಸುಮಾರು 50 ಲೀಟರ್ ನೀರು ಹಿಡಿಯುವಂತಹ ಶುದ್ಧವಾದ ಟಬ್ ಅಥವಾ ಡ್ರಮ್ ಅನ್ನು ತೆಗೆದುಕೊಂಡು ಜೋರದ ಗಾಳಿಯನ್ನು ನೀರಿಗೆ ಬಿಡಬೇಕು. 3 ಕಿಲೋದಷ್ಟು ಕೊಳದ ಮಣ್ಣನ್ನು ಸೇರಿಸಿ 1.5 ಗ್ರಾಂನಷ್ಟು ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ, 30 ಗ್ರಾಂನಷ್ಟು ಇಂಗಾಲದ ಮೂಲ ಅಂದರೆ ಬೆಲ್ಲ, ಗೋಧಿ ಹಿಟ್ಟು, ಟ್ಯಾಪಿಯೋಕೋ ಹಿಟ್ಟು ಇದನ್ನು ಉಪಯೋಗಿಸಬಹುದು. 3ನೇ ಹಂತದಲ್ಲಿ ಡ್ರಮ್ನಲ್ಲಿರುವ ನೀರಿನೊಂದಿಗೆ ಚೆನ್ನಾಗಿ ಬೆರೆಸಿ ಸಾಕಷ್ಟು ಗಾಳಿಯನ್ನು ಒದಗಿಸಬೇಕು. 4ನೇ ಹಂತದಲ್ಲಿ 24-40 ಗಂಟೆಗಳ ನಂತರ ಇನಾಕ್ಯುಲಂ ಸಿದ್ಧವಾಗ್ತದೆ. ಅದನ್ನು ಮುಖ್ಯ ಕೊಳಗಳಿಗೆ ಅಥವಾ ಟ್ಯಾಂಕ್ಗಳಿಗೆ ವರ್ಗಾಯಿಸಬಹುದು.

ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೌಶಲ್ಯಾಭಿವೃದ್ಧಿ ಯೋಜನೆ ಕುರಿತು ಮಾಹಿತಿ ಪ್ರೊಫೆಸರ್ ಚೆನ್ನಗಿರಿಗೌಡ ಅವರಿಂದ. ಕೌಶಲ್ಯ ಎನ್ನುವಂಥದ್ದು ಬಹಳ ಮಹತ್ವವಾದ ಒಂದು ವಿಷಯ. ಈ ಕೌಶಲ್ಯ ಅಂತ ಹೇಳೋದು ಎಲ್ಲಿಂದ ಬರುತ್ತೆ, ಅದನ್ನ ಯಾರು ನಿಮಗೆ ನೀಡ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಇಲ್ಲಿ. ಕೌಶಲ್ಯ ಅಂದ್ರೆ ಏನು ಅಂತ, ಕೌಶಲ್ಯ ಅಂದ್ರೆ ಏನು ಅಂತ ಹೇಳಿದ್ರೆ ನಮ್ಮ ದೈನಂದಿನ ದಿನಗಳಲ್ಲಿ, ದೈನಂದಿನ ಜೀವನದಲ್ಲಿ, ದಿನನಿತ್ಯದ ಕೆಲಸಗಳಲ್ಲಿ ನಮ್ಮ ಬದುಕನ್ನ ಸರಳವಾಗಿ ರೂಪಿಸಿಕೊಳ್ಳುವಂತಹ ಒಂದು ಒಂದು ನಮ್ದು ನಾಲೆಡ್ಜ್, ಅದು ನಮ್ಮ ಕೌಶಲ್ಯ ಅಂತ ಹೇಳಿದ್ರೆ. ಏನಂತ ಹೇಳಿದ್ರೆ, ಈಗ ನಾವು ಪ್ರತಿ ದಿವಸವೂ ಊಟ ಮಾಡ್ತೀವಿ, ಪ್ರತಿ ದಿವಸವೂ ನೀರು ಕುಡಿತೀವಿ, ಪ್ರತಿ ದಿವಸವೂ ನಮ್ಮ ದೈನಂದಿನ ಕಾರ್ಯಕ್ರಮಗಳನ್ನ ನಿರ್ವಹಣೆ ಮಾಡ್ತೀವಿ. ಇದನ್ನ ಯಾರು ನಮ್ಗೆ ಹೇಳ್ಕೊಡೋದಿಲ್ಲ. ಆದ್ರಿಂದ ಅದು ನಮ್ಮ ಕೌಶಲ್ಯ. ನಮ್ಮ ಕೌಶಲ್ಯವನ್ನ ನಾವು ನಮ್ಗೆ ಆ ನಮ್ಮ ಬುದ್ಧಿವಂತಿಕೆ ಮಟ್ಟದಿಂದ ನಾವು ಅದೆಲ್ಲಾ ಕೆಲಸಗಳನ್ನು ಸರಿಯಾಗಿ ಮಾಡ್ತೀವಿ. ಆದ್ರೆ ಬೇರೆ ನಮ್ದು ಯಾವ್ದಾದ್ರೂ ವೃತ್ತಿಪರವಾದಂತಹ ಕೆಲಸಗಳನ್ನ ನೀವು ನಿರ್ವಹಣೆ ಮಾಡಬೇಕು ಅಂತ ಹೇಳುವಾಗ ಅಲ್ಲೇ ಈಗ ನಮ್ಗೆ ಕ್ವಶನ್ ಬರುತ್ತೆ, ಏನು ಕೌಶಲ್ಯ ಅಂದ್ರೆ ಏನು ಅಂತ. ಯಾವುದಾದ್ರೂ ಒಂದು ಕೆಲಸವನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಅದನ್ನ ಅನುಸರಿಸಬೇಕು, ಮತ್ತೆ ಹೇಗೆ ಅದನ್ನ ನಾವು ನೋಡ್ಕೊಳ್ಬೇಕು, ಅಥವಾ ಎಲ್ಲಿಂದ ಅಂದ್ರೆ ಈಗ ಪ್ರತಿಯೊಬ್ಬ ಮನುಷ್ಯನೂ ಸಹ ಪ್ರತಿಯೊಬ್ಬರೂ ಕೂಡ ಎಲ್ಲಾ ಕೌಶಲ್ಯಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಏನಂತ ಹೇಳಿದ್ರೆ, ಯಾವಾಗ ಒಂದು ನಮ್ಮ ಹಿರಿಯರು ಹೇಳಿದ್ದು ನೆನಪಾಗತ್ತೆ ನನಗೆ, ಯಾರಿಗಾದ್ರೂ ಒಬ್ಬರಿಗೆ ಬುದ್ಧಿಮತ್ತೆ ಜಾಸ್ತಿ ಆಗ್ಬೇಕು, ತಿಳುವಳಿಕೆ ಹೆಚ್ಚು ಬರಬೇಕು ಅಂತ ಇದ್ರೆ, ಆ ಬುದ್ಧಿಮತ್ತೆ ಮತ್ತೆ ತಿಳುವಳಿಕೆ ಬರಬೇಕು ಅಂತ ಹೇಳಿದ್ರೆ ಜೇಬು ಮತ್ತೆ ಹೊಟ್ಟೆ ಎರಡು ಖಾಲಿ ಇರ್ಬೇಕಂತ. ಈ ಜೇಬು ಮತ್ತೆ ಹೊಟ್ಟೆ ಎರಡು ಖಾಲಿ ಇದ್ರೆ ಆವಾಗ ಕೌಶಲ್ಯ ಅದೃಷ್ಟಕ್ಕದೇ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಅದೃಷ್ಟಕ್ಕದೇ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ, ಒಂದು ಕಿಸೆಯಲ್ಲಿ ಹಣ ಇರುದಿಲ್ಲ, ಹೊಟ್ಟೆ ಖಾಲಿ ಇರುತ್ತೆ, ಅವಾಗ ಏನ್ ಮಾಡುತ್ತೆ, ಬುದ್ಧಿವಂತಿಕೆ ಆದ್ರೂ ಅದೃಷ್ಟಕ್ಕೆ ಅದು ಚಾಲನೆ ಸಿಗುತ್ತೆ. ಅದು ಒಂದು ನಮ್ಮ ಹಿರಿಯರು ಹೇಳುವಂತದ್ದು, ಬುದ್ಧಿ ಕಡಿಮೆ ಇದೆಯಾ ಅವನಿಗೆ ಹೀಗೆ ಮಾಡಿ. ಇದು ನಮ್ದು ನಿಜವಾಗಿ ಈಗ ಈ ಸರಳ ಜೀವನವನ್ನು ರೂಪಿಸಿಕೊಳ್ಳುವಂತದ್ದು. ಸರಳ ಜೀವನ ರೂಪಿಸಿಕೊಳ್ಳುವುದೇ ಅಂದ್ರೆ, ಹೀಗೆ ನಮ್ಮ ವಾತಾವರಣದಲ್ಲಿ ಬೇಕಾದಷ್ಟು ವಿಚಾರಗಳಿದ್ದಾವೆ. ಗಾಳಿ, ನೀರು, ಮರಮುಟ್ಟುಗಳಿದೆ, ವಾತಾವರಣ ಮತ್ತೆ ಆಹಾರೋತ್ಪಾದನೆಗಳು, ದೈನಂದಿನ ಬಳಕೆಯಲ್ಲಿರುವಂತಹ ವಿದ್ಯುತ್, ಮೋಟಾರು ವಾಹನಗಳು, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಬಳಸ್ತಾ ಇರ್ತೀವಿ. ಈ ಬಳಸೋದನ್ನ ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಮಿತವ್ಯಯವಾಗಿ ಸಮರ್ಪಕವಾಗಿ ಹೆಚ್ಚು ಬಳಕೆ ಆಗುವಂತ ಜ್ಞಾನವನ್ನ ನಾವು ಹೊಂದಿರಬೇಕು. ಈಗ ಒಂದು ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಈಗ ಒಬ್ರು ಮೋಟರ್ ಮೆಕ್ಯಾನಿಕ್ ಇರ್ತಾರೆ. ಮೋಟರ್ ಮೆಕ್ಯಾನಿಕ್ ಹತ್ರ ನಾವು ಹೇಳ್ತೀವಿ, ಏನೋ ನಮ್ದು ವೆಹಿಕಲ್ ಒಂದು ರಿಪೇರಿಗೆ ಬರುತ್ತೆ, ಆ ವೆಹಿಕಲ್ ತಗೊಂಡೋಗಿ ಆ ರಿಪೇರಿಗೆ ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಕೆಲಸ ಬೋಲ್ಟ್ ಮತ್ತೆ ನಟ್ಟು ಏನಿದೆ ಅಷ್ಟೊಂದು ಮಾತ್ರ ಚೇಂಜ್ ಮಾಡ್ತಾರೆ. ಅದ್ರ ಪರಿಸರದಲ್ಲಿ ಇರುವಂತಹದ್ದು ಧೂಳಾಗ್ಲಿ ಅಥವಾ ಮತ್ತೆ ಇತರ ಏನಾದರೂ ಸಂಬಂಧಪಟ್ಟದ್ದಾಗ್ಲಿ, ಅವರು ಅದನ್ನ ನಿರ್ವಹಣೆ ಮಾಡ. ಇದು ಕೌಶಲ್ಯ ಅಂತ ಅತಿ ಮುಖ್ಯವಾಗಿರುವಂತದ್ದು. ಈ ಕೌಶಲ್ಯದಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಕೆಲಸ ಏನಾದರೂ ಒಂದು ನಿರ್ವಹಣೆ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟದ್ದು, ಅದರ ಬದಿಯಲ್ಲಿ ಇರುವಂತದ್ದು, ಇತರಗಳನ್ನು ಕೂಡ ನಾವು ಗಮನಿಸಬೇಕು. ಇದನ್ನ ನಾವು ಕೌಶಲ್ಯ ಅಂತ ಹೇಳ್ತೀವಿ. ಹಾಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಜಿಲ್ಲಾಡಳಿತಗಳಿರ್ಬೋದು, ಈ ಕೌಶಲ್ಯವನ್ನ ಅಭಿವೃದ್ಧಿಗೊಳಿಸಲಿಕ್ಕೋಸ್ಕರ ಅನೇಕ ಕೇಂದ್ರಗಳನ್ನು ನಿರ್ವಹಣೆ ಮಾಡಿದೆ. ಕೆಲವು ಕೌಶಲ್ಯ ಕೇಂದ್ರಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಸರ್ಕಾರದ ಅನುದಾನದಿಂದ ನಡೆಯುತ್ತೆ. ಮತ್ತೆ ಕೆಲವು ಕೇಂದ್ರಗಳು ಹಣವನ್ನು ತಗೊಂಡು ಅದಕ್ಕೆ ಆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಅನೇಕ ವಿಧದ ಕೌಶಲ್ಯ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇವತ್ತು ಉತ್ಕೃಷ್ಟವಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡಿದೆ. ಕೆಲವು ಕೈಗಾರಿಕೆಗಳು ಕೂಡ ಈ ಕೆಲಸ ಮಾಡ್ತವೆ, ಇನ್ನು ಕೆಲವು ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತವೆ. ವೃತ್ತಿ ಈಗ ಒಂದು ಒಬ್ಬ ಮನುಷ್ಯನಿಗೆ ಆ ಕೌಶಲ್ಯನ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಇನ್ನ ಪರ್ಟಿಕ್ಯುಲರ್ ಫೀಲ್ಡ್, ಯಾವುದಾದ್ರೂ ಒಂದು ಫೀಲ್ಡಲ್ಲೇ ಅವರು ಎಕ್ಸ್ಪರ್ಟ್ ಆಗಬೇಕು ಅಂದ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಜ್ಞಾನ ಇದೆ, ಎಲ್ಲಿ ಹೋಗ್ಬೇಕು, ಹೋಗ್ಬಾರ್ದು, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಜ್ಞಾನ ಇದೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಸ್ಪೆಸಿಫಿಕ್ ಒಂದು ಮೋಟರ್ ರಿಪೇರಿ ಮಾಡುವಂಥದ್ದು ಇರ್ಬೋದು, ಒಂದು ಫ್ಯಾನ್ ರಿಪೇರಿ ಮಾಡುವಂಥದ್ದು ಇರ್ಬೋದು, ಒಂದು ಫ್ರಿಜ್ ರಿಪೇರಿ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಎಲೆಕ್ಟ್ರಿಕಲ್ ವರ್ಕ್ ಇರ್ಬೋದು. ಹೀಗೆ ಅನೇಕ ವಿಧದಲ್ಲಿ ನಮ್ಮ ದೈನಂದಿನ ಬದುಕನ್ನ ರೂಪಿಸ್ಕೊಳ್ಳೋಕ್ಕೋಸ್ಕರ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ಕೌಶಲ್ಯ ಕೇಂದ್ರಗಳನ್ನ ನಾವು ಕೆಲವು ಸಾರಿ ಸಂಪರ್ಕಿಸಬೇಕು. ಅಂದ್ರೆ ಅಗತ್ಯವಾಗಿ ನನ್ಗೆ ಯಾವ ಕೌಶಲ್ಯವನ್ನ ನಾನು ಪಡಿಬೇಕಂತ ಹೇಳ್ತೀನಿ. ಕೆಲವರು ಹೇಳ್ತಾರೆ, ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗ ಮೆಷಿನ್ ಎಲೆಕ್ಟ್ರಿಕಲ್ ಎಲ್ಲ ಅವರೇ ಮಾಡಿಬಿಡ್ತಾರೆ ಮನೆಯಲ್ಲಿ ಅಂತ. ಎಸ್, ಅವರಿಗೆ ಕೌಶಲ್ಯ ಇದೆ ಅಂತಾನೆ ಅದರ ಅರ್ಥ, ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ. ಆದ್ರೆ ಅದನ್ನ ನೇರವಾದ ರೀತಿ ಸರಿಯಾದ ಕ್ರಮಬದ್ಧವಾಗಿ ಬಳಸಬೇಕಾದ್ರೆ ಕೌಶಲ್ಯ ಕೇಂದ್ರಗಳಲ್ಲಿ ಅಲ್ಲಿ ನಾವು ಅದನ್ನ ಅವರಿಗೆ ತರಬೇತಿ ಕೊಡುವಂತದ್ದು ಅತಿ ಅಗತ್ಯವಾಗುತ್ತೆ. ಈ ಕೌಶಲ್ಯ ಕೇಂದ್ರಗಳು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ದೈನಂದಿನ ಬಳಕೆಯಲ್ಲಿ ಇರುವಂತ ಬಳಸ್ತಾ ಇರುವಂತ ಎಲ್ಲಾ ವಸ್ತುಗಳನ್ನ, ಗಾಳಿ, ನೀರು, ಮರಮುಟ್ಟು ಅಥವಾ ಇನ್ನಿತರ ಯಾವ ಪ್ರತಿಯೊಂದು ವಸ್ತುಗಳನ್ನು ಕೂಡ ಅದನ್ನ ಸಮರ್ಪಕವಾಗಿ ಹೇಗೆ ಬಳಸ್ಬೇಕು. ಈಗ ಒಂದು ನೀವು ಒಂದು ಮೋಟರ್ ಮೆಕ್ಯಾನಿಕ್ ಆಗಿ ರಿಪೇರಿ ಮಾಡ್ತಾ ಇರ್ತೀರಿ, ನೀವೇ ಮಾಡ್ತೀರಿ, ನೀವೇ ಕಲ್ತಿರಿ, ಬೇಕಾದಷ್ಟು ಜನ ನಮ್ಮಲ್ಲಿ ಇದ್ದಾರೆ, ತುಂಬಾ ಜನ ಇದ್ದಾರೆ. ನಾವೇ ಮಾಡ್ತೀವಿ ಅನ್ನುವಂತ ಒಂದು ಅರ್ಹತೆ ಇರುವಂತಹ ವ್ಯಕ್ತಿಗಳು ತುಂಬಾ ಜನಗಳಿದ್ದಾರೆ. ಅವ್ರೇನ್ ಮಾಡ್ತಾರೆ, ಅವ್ರ ಹೆಸರಿಗೆ ಅವ್ರು ಮಾಡ್ತಾರೆ. ಆದ್ರೂ ಕೌಶಲ್ಯ ಕೇಂದ್ರದಿಂದ ನೀವು ತರಬೇತಿ ಪಡ್ಕೊಂಡು ಬಂದ್ರೆ ಮತ್ತೆ ನೀವೇ ಕಲ್ತದಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಎರಡಕ್ಕೂ ಡಿಫ್ರೆನ್ಸ್ ಒಂದು ಏನು ಅಂತ ಹೇಳಿದ್ರೆ, ನೀವೇ ಕಲ್ತು ಮಾಡ್ತಾ ಇರುವಂತದಕ್ಕೆ ಸ್ವಲ್ಪ ಸಮಯಾವಕಾಶ ಜಾಸ್ತಿ ಬರಬೇಕಾಗಬಹುದು. ಕೌಶಲ್ಯ ಕೇಂದ್ರಗಳಿಂದ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರಮಬದ್ಧವಾಗಿ ನೀವು ನಿಮ್ಮ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇರ್ತೀರಿ. ನಾವು ಇದು ಕೌಶಲ್ಯ ಕೇಂದ್ರಗಳು. ಹಾಗೆ ಈಗ ತಾಂತ್ರಿಕ ಶಿಕ್ಷಣದಲ್ಲಿದೆ. ಈಗ ಹೊಸ ಪಾಲಿಸಿ, ಎಜುಕೇಷನ್ ಪಾಲಿಸಿ, ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲು ಫಸ್ಟ್ ಗ್ರೇಡ್ ಕಾಲೇಜ್ ಒಂದು ಬರೀ ಅಲ್ಲಿ ಡಿಗ್ರಿ, ಒಂದು MSc, BSc, BA, BCom ಇಂಥ ಒಂದು ತರಬೇತಿಗಳ, ಇಂಥ ಒಂದು ಡಿಗ್ರಿ ಕೊಡುವಂಥದ್ದು, ಪದವಿಗಳನ್ನು ನೀಡುವಂಥ ಕೆಲಸಗಳನ್ನು ಮಾಡ್ತಾ ಇತ್ತು. ಈಗ ಅವರು ಏನೊಂದು ಅವಕಾಶ ಇದೆ ಅಂತ ಹೇಳಿದ್ರೆ, ಅಲ್ಲಿಯೂ ಕೂಡ ಅವರಿಗೆ ಬೇಕಾದ ಕಾರ್ಯಕ್ರಮಗಳನ್ನು, 2 ತಿಂಗಳದ ಕಾರ್ಯಕ್ರಮ, 3 ತಿಂಗಳದ ಕಾರ್ಯಕ್ರಮ, 4 ತಿಂಗಳ ಕಾರ್ಯಕ್ರಮ, ಹೀಗೆ ಎಲ್ಲ ಅವ್ರಿಗೆ ಅಗತ್ಯ ಇರುವಂಥದ್ದು. ಈ ನಮ್ಮ ನಾಡಿನಲ್ಲಿ ಅಥವಾ ನಮ್ಮ ಊರಿನಲ್ಲಿ ಯಾವ ಕೌಶಲ್ಯದ ಕೊರತೆ ಇದೆ, ಆ ಒಂದು ಕೋರ್ಸ್ ಅನ್ನು ಅವರು ಸಿದ್ಧಗೊಳಿಸಿ ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ತಾಂತ್ರಿಕ ಸಂಸ್ಥೆಗಳು ಮೊದಲು ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಕೋರ್ಸ್ಗಳು, ಆ ಇಂಜಿನಿಯರಿಂಗ್ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆ ಮೆಕ್ಯಾನಿಕಲ್ ಕೋರ್ಸ್ ಅದರಲ್ಲಿ ಬರುವಂತದ್ದು, ಅಥವಾ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸು, ಎಲೆಕ್ಟ್ರಾನಿಕ್, ಹೀಗೆ ಆ ಸಂಬಂಧಪಟ್ಟ ಒಂದು ಕೋರ್ಸ್ ಅಲ್ಲಿ ಅವರಿಗೆ ಪದವಿಯನ್ನು ಕೊಡಲಿಕ್ಕೆ ತರಬೇತಿಗಳನ್ನು ನಾವು ನಿರ್ವಹಿಸ್ತಾ ಇದ್ದೆವು, ಮಾಡ್ತಾ ಇದ್ದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ BSc ಕಲಿಸ್ಬೋದು, MSc ಕಲಿಸ್ಬೋದು, ಬೇರೆ ಯಾವ ಡಿಗ್ರಿಯನ್ನು ಬೇಕಾದರೂ ಅಲ್ಲಿ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಂಡು ಕಲಿಸಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಮತ್ತು ಈ ಎಲ್ಲಾ ಕೇಂದ್ರಗಳಲ್ಲಿ ಕೆಲವು ಮತ್ತಿಂದ ಅಂತ ಹೇಳಿದ್ರೆ, ಇಂಡಸ್ಟ್ರಿ ಬೇಸ್ಡ್, ಸೆಲ್ಫ್ ಡಿಸೈನ್ಡ್. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ನಿಮ್ಮ ಊರಲ್ಲಿ ಒಂದು ಕೈಗಾರಿಕೆ ನಡೀತಾ ಇದೆ. ಈ ಕೈಗಾರಿಕೆ ನಡೀತಾ ಇರುವಂತಹ ಒಂದು ಸಂಸ್ಥೆಯಲ್ಲಿ, ಆ ಕೈಗಾರಿಕೆಯಲ್ಲಿ ಕೆಲವು ಒಂದು ರೀತಿಯಲ್ಲಿ ಅವರಿಗೆ ಒಂದು ಕೌಶಲ್ಯ ಬೇಕಾಗಿರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಕೌಶಲ್ಯವನ್ನ ನೀಡ್ತಾ ಇರುವಂತಹ ಯಾವುದೇ ಒಂದು ಕೇಂದ್ರಗಳು ನಮಗೆ ಕಂಡು ಬರೋದಿಲ್ಲ. ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಆ ಸಂಸ್ಥೆಯಲ್ಲಿ ಕೆಲಸ ನೀಡುವಂತಹ, ಆ ಕೇಂದ್ರದಲ್ಲಿ, ಆ ಕೈಗಾರಿಕೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಕೆಲವು ಎಕ್ಸ್ಪರ್ಟ್ಗಳು ಅವರೆಲ್ಲ ಒಟ್ಟು ಸೇರಿ ಒಂದು ಸಿಲೆಬಸ್ ಅನ್ನು ತಯಾರು ಮಾಡ್ತೀವಿ, ಒಂದು ಪಠ್ಯಕ್ರಮವನ್ನು ತಯಾರು ಮಾಡ್ತಾರೆ. ಅವರು ಪಠ್ಯಕ್ರಮವನ್ನು ತಯಾರು ಮಾಡಿಬಿಟ್ಟು, ದೇರ್ ಆರ್ ಮೆನಿ, ಬೇಕಾದಷ್ಟು ಈ ಶಿಕ್ಷಣ ಸಂಸ್ಥೆಗಳಲ್ಲಿ, ಯಾವ ಶಿಕ್ಷಣ ಸಂಸ್ಥೆಗಳಿಂದ, ಯಾಕಂತ ಹೇಳಿದ್ರೆ, ಶಿಕ್ಷಣ ಸಂಸ್ಥೆಗಳಿಂದನೇ ಯಾಕೆ ಅವರು ದೊರಕಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಅವರಿಗೊಂದು ದೃಢಪತ್ರ ಬೇಕಾಗತ್ತೆ, ದೃಢೀಕರಣ ಪ್ರಮಾಣ ಪತ್ರ ಬೇಕಾಗ್ತದೆ. ಇವರು ಈ ಕೌಶಲ್ಯದಲ್ಲಿ ಇವರಿಗೆ ಸಾಮರ್ಥ್ಯ, ಇವ್ರಿಗೆ ಕೌಶಲ್ಯದಲ್ಲಿ ಇವರಿಗೆ ಪರಿಣಿತಿ ಇದೆ ಅನ್ನುವಂಥ ಹೇಳುವಂಥದ್ದೊಂದು ಕೇಂದ್ರ ಬೇಕಾಗುತ್ತೆ. ಹಾಗೆ ಯಾವ ಶಿಕ್ಷಣ ಬೇಕಾದರೂ, ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಹೋಗಿ ಅವರು ಇದನ್ನ ಇಂಡಸ್ಟ್ರಿ ಸೆಲ್ಫ್ ಡಿಸೈನ್ಡ್ ಅಂತ ಹೇಳೋದು, ನಾವು ಆ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಕೌಶಲ್ಯವನ್ನು ನಿರ್ಮಾಣ ಮಾಡಲಿಕ್ಕೆ, ಹಾಗೆ ನಿರ್ಮಾಣ ಮಾಡಲಿಕ್ಕೆ ಅಗತ್ಯ ಇರುವಂಥ ಕೋರ್ಸನ್ನು ಅವರು ಡಿಸೈನ್ ಮಾಡ್ತಾರೆ. ಆ ಕೋರ್ಸನ್ನು ಡಿಸೈನ್ ಮಾಡಿಬಿಟ್ಟು ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಸಂಸ್ಥೆಗೆ ತಗೊಂಡೋಗ್ತಾರೆ, ಶಿಕ್ಷಣ ಸಂಸ್ಥೆಗೆ ತಗೊಂಡೋಗ್ತಾರೆ. ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ಅಧಿಕಾರಿಗಳು, ಉಪನ್ಯಾಸಕರು, ಕೈಗಾರಿಕೆಯಲ್ಲಿರುವಂಥ ಡಿಸೈನ್ ಮಾಡಿದಂಥ ಕೈಗಾರಿಕಾ ಉದ್ಯಮಿಗಳು, ಇವರು ಒಟ್ಟು ಸೇರಿ ಯಾವ ಕೌಶಲ್ಯವನ್ನು ನಾವು ಅಭಿವೃದ್ಧಿಪಡಿಸಬೇಕು, ಅವರಿಗೆ ಯಾವ ಕೌಶಲ್ಯ ಅಗತ್ಯ ಇದೆ, ನೀವು ಯಾವ ಸರ್ಟಿಫಿಕೇಟ್ ಕೊಡಬೇಕು, ಅದು ಎಷ್ಟು ತಿಂಗಳು ಆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು, ಇದು 3 ತಿಂಗಳದಾಗ್ಬೋದು, 6 ತಿಂಗಳಾಗ್ಬೋದು, ಹಾಗೆ 1 ವರ್ಷದ್ದು ಕೂಡ ಮಾಡ್ಬೋದು, ಕೆಲವನ್ನ 2 ವರ್ಷದ್ದು ಕೂಡ ಮಾಡ್ಬೋದು, ಕೆಲವು 3 ವರ್ಷದ್ದನ್ನು ಕೋರ್ಸ್ ಅನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳು ಇದಾವೆ ಈಗ. ಹಾಗೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಬೇಕಾದ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಅನೇಕ ಸವಲತ್ತುಗಳನ್ನು ನಮಗೆ ನೀಡಿದೆ. ಈಗ ನಾವು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮಗೆ ಬರ ಅಂತ ಕಾಣುತ್ತೆ, ನಮಗೆ ಇಚ್ಛಾಶಕ್ತಿ ಇಲ್ಲ ಅಂತ ಕಾಣುತ್ತೆ. ಎಲ್ಲ ಕೇಂದ್ರಗಳು, ಕೌಶಲ್ಯ ಕೇಂದ್ರಗಳು ಈ ಕೌಶಲ್ಯವನ್ನು ಅಭಿವೃದ್ಧಿಪಡಿಸೋದ್ರಿಂದ ನಾವು ನಮ್ಮ ಬದುಕನ್ನು ಸುಂದರವಾಗಿ ಸರಳವಾಗಿ ರೂಪಿಸ್ಕೊಳ್ಳಿಕ್ಕೆ ನಮಗೆ ಬೇಕಾದಷ್ಟು ಅವಕಾಶಗಳಿದೆ. ಆದ್ದರಿಂದ ಕೆಲವರು ನೀವು ಕೇಳ್ಬೋದು, ಒಂದು ಪ್ರಶ್ನೆ ಕೇಳ್ಬೋದು, ಈ ಹಿಂದಿನ ಕಾಲದಲ್ಲಿ ಯಾವ ಕೇಂದ್ರಗಳು ಇರಲಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಯಾವುದು ಕೇಂದ್ರಗಳು ಇರಲಿಲ್ಲ, ನಮಗಿಂತ ಚೆನ್ನಾಗಿ ಬದುಕನ್ನು ನಿರ್ವಹಿಸಿದಾರೆ ಅವರು. ಆದರೆ ಏನಂತ ಹೇಳಿದ್ರೆ, ನಾವು ಈಗ ಯಾವ ಸ್ಪೀಡಲ್ಲಿ ನಮ್ಮ ಬದುಕು ನಡೀತಾ ಇದೆ, ಏರೋಪ್ಲೇನ್ಗಳು ಕಡಿಮೆ ಇರಲಿಲ್ಲ, ಮತ್ತು ವೆಹಿಕಲ್ಗಳು ಕಾರ್ಗಳು ಇರಲಿಲ್ಲ, ಹೀಗೆ ಯಾವುದು ಸವಲತ್ತುಗಳು ಕಡಿಮೆ ಇತ್ತು, ಈಗ ಸವಲತ್ತುಗಳು ಜಾಸ್ತಿ ಇದೆ. ಇದೇ ಕೌಶಲ್ಯ ಅಭಿವೃದ್ಧಿ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಏನೂ ಇರಲಿಲ್ಲ, ಬದುಕನ್ನು ರೂಪಿಸಿದ್ದಾರೆ. ಅವರು ಒಂದು ಹಳ್ಳಿಯಲ್ಲಿ ಹುಟ್ಟಿ ಒಂದು ಹಳ್ಳಿಯಲ್ಲೇ ಅವ್ರದ್ದು ಅಂತ್ಯವಾಗ್ತಾ ಇತ್ತು. ಈಗೇನಾಗಿದೆ, ಈ ಒಂದು ಹಳ್ಳಿಯಲ್ಲಿ ಹುಟ್ಟಿ ಪ್ರಪಂಚ ಪೂರ್ತಿ ತಿರುಗಿನ ಅವರು ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡಿ ಬರಬಹುದು ಅಂತ ಒಂದು ಸಂದರ್ಭ ಬಂದಿದೆ. ಇದೆಲ್ಲ ಯಾವುದರಿಂದ ಸಾಧ್ಯ ಅಂತ ಹೇಳಿದ್ರೆ, ಕೌಶಲ್ಯ ಅಭಿವೃದ್ಧಿಯಿಂದ ಇದನ್ನೆಲ್ಲ ನಾವು ಜಾರಿಗೊಳಿಸ್ಲಿಕ್ಕೆ ಅಥವಾ ನಮ್ಮನ್ನು ನಾವು ಶುದ್ಧಗೊಳಿಸ್ಕೊಡ್ಲಿಕ್ಕೆ ಇದು ಸಾಧ್ಯವಾಗುತ್ತೆ. ಇದರಲ್ಲಿ ಅತಿ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ, ಕೌಶಲ್ಯ ಅಂತ ಹೇಳಿದ ಕೂಡಲೇ ಇಷ್ಟು ವಿಷಯ ನಮ್ಮ ತಲೆಯೊಳಗಡೆ ಬರಬೇಕು. ಏನು? ಸರಳವಾದ ಬದುಕು ಮತ್ತು ಸಿಂಪಲ್ ಲಿವಿಂಗ್. ಇದನ್ನ ಈ ಸಿಂಪಲ್ ಲಿವಿಂಗ್ ಅಲ್ಲಿ ಏನಂತ ಹೇಳಿದ್ರೆ, ನಮ್ಮ ವಸ್ತುಗಳು ನೇಚರ್ ಕೊಟ್ಟಿರುವಂಥದ್ದು, ಏನೆಲ್ಲ ನೇಚರ್ ಕೊಟ್ಟಿದೆ ಅದನ್ನು ಮಿನಿಮಮ್ ಡಿಸ್ಟರ್ಬೆನ್ಸ್. ಈಗ ಒಂದು ಭೂಮಿಯನ್ನು ಅಗಿತೀರಿ, ನೀವು ಎಷ್ಟು ಅಗಿಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬ್ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಹೆವಾಕ್ ಅಂದರೆ ಏನಾದರೂ ಒಂದು ಅನಾಹುತಗಳಾಗ್ತದೆ, ಒಂದು ಮಣ್ಣು ಬೀಳೋದು ನೀವು ನೋಡಿರ್ಬೋದು. ಈಗ ನೀವು ಯಾವಾಗಲೂ ಮಳೆಗಾಲ ಬಂದ ಕೂಡಲೇ ಒಂದು ರಿಟೇನಿಂಗ್ ವಾಲ್ ಬೀಳುತ್ತೆ ಅಥವಾ ಒಂದು ಗುಡ್ಡ ಕುಸ್ತಿ ಬೀಳುತ್ತೆ. ಅದು ಬಿಕಾಸ್ ಆಫ್ ದ ಮ್ಯಾನ್ ಮೇಡ್ ಸ್ಕಿಲ್. ನಮಗೆ ಇರುವಂಥ ಸ್ಕಿಲ್ಲು ಸ್ವಲ್ಪ ಕಡಿಮೆ ಇದೆ ಅಂತ, ತಾಂತ್ರಿಕ ಜ್ಞಾನ ನಮಗೆ ಸ್ವಲ್ಪ ಕಡಿಮೆ ಇರಬಹುದು ಅಂತ ಅನಿಸುತ್ತೆ. ಆದ್ದರಿಂದ ಮಿನಿಮಮ್ ಡಿಸ್ಟರ್ಬೆನ್ಸ್, ಅತೀ ಕಡಿಮೆ ತೊಂದರೆ ಕೊಡಬೇಕು ಯಾವುದಕ್ಕೆ, ನೇಚರ್ಗೆ, ನಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ. ಯಾವಾಗ ನೀವು ನಮ್ಮ ನೇಚರನ್ನು ನಾವು ಹೆಚ್ಚು ತೊಂದರೆ ಕೊಟ್ಟರೆ, ಹೆಚ್ಚು ಡಿಸ್ಟರ್ಬೆನ್ಸ್ ಮಾಡಿದರೆ, ಹೆಚ್ಚು ಆಗೇನಾಗ್ತದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅದರಿಂದ ಅನಾಹುತ ಇದ್ದೇ ಇರುತ್ತೆ. ಅದರ್ವೈಸ್ ಅಥವಾ ಏನಾಗುತ್ತೆ ಅಂತ ಹೇಳಿದ್ರೆ, ಅನಾಹುತಗಳು ಆಗೋದಕ್ಕಿಂತ ಅನಾಹುತ ಆಗ್ಬೋದು ಅಥವಾ ನೀವು ಕಾಸ್ಟ್ ಜಾಸ್ತಿ ಖರ್ಚಾಗ್ಬೋದು. 100 ರೂಪಾಯಿ ಖರ್ಚಾಗುವಲ್ಲಿ ನೀವು ಒಂದು 5,000 ಖರ್ಚು ಮಾಡಬೇಕಾಗ್ಬೋದು. ಹೀಗೆ ಯಾವುದಾದ್ರೂ ಒಂದು ತೊಡಕು ಇದ್ದೇ ಇರುತ್ತೆ. ಆದ್ದರಿಂದ ನಾವು ನಮ್ಮ ಕೌಶಲ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು ಮತ್ತು ನಮ್ಮ ಸರಳ ಜೀವನವನ್ನು ರೂಪಿಸ್ಕೊಳ್ಬೇಕು ಮತ್ತು ನಮ್ಮ ನಾಡನ್ನು ರಕ್ಷಿಸಲಿಕ್ಕೆ ಬೇಕಾಗುವಂಥ ಧ್ಯೇಯವನ್ನು ರೂಪಿಸ್ಕೊಳ್ಬೇಕು. ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಕೌಶಲ್ಯದಿಂದ ಬರುತ್ತೆ. ಕೌಶಲ್ಯ ಬುದ್ಧಿಮತ್ತೆ, ಈ ಬುದ್ಧಿಮತ್ತೆ ಕೌಶಲ್ಯಗಳನ್ನು ನಾವು ರೂಪಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ನಮ್ಮ ಬದುಕನ್ನು ರೂಪಿಸ್ಬೋದು. ನಮ್ಮ ನೈಬರ್ಸ್ ರೂಪ ಬದುಕು ಕೂಡ ಚೆನ್ನಾಗಿರುತ್ತೆ, ಹಾಗೆ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈವರೆಗೆ ಕೌಶಲ್ಯಾಭಿವೃದ್ಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದವರು ಪ್ರೊಫೆಸರ್ ಚೆನ್ನಗಿರಿಗೌಡ. ಈಗ ಕೇಳಿ ಜನಪದ ಸಂಗೀತದಲ್ಲಿ ಹೊನ್ನೂರಿನ ಸೋನಪ್ಪ ಭೋಜಪ್ಪಗೋಳ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. ಕಾಯ ಬಣ್ಣ ಮನೆ ಸನ್ಯಾಸತಿ ಸಾಧ್ವಿಯ ಮನೆ ಭಕ್ತರಿಗೆ ಆ ದೇವ ಸನೆ ಅರ್ತಾರ್ಗ್ಯ ದೇವ ಅಮೃತ ರಾಣಿ ಸದಾ ಮೋರ್ಕರಿಗೆ ಕಲ್ಲಿನ ಕನಿ ನೆತ್ತೆ ಮಡಿವೆ ನಿನ್ನ ಸ್ಮರಣೆ ಬಂದ ಕಾಯ ಭಂಡಾರ ಕರಣೆ ನೆತ್ತೆ ಮಡಿವೆ ನಿನ್ನ ಸ್ಮರಣೆ ಬಂದ ಕಾಯ ಭಂಡಾರ ಬಾ ಬಾ ತಾಯಿ ಬಾ ಜಗನ್ಮಾತೆ ಶಕ್ತಿ ಬಾ, ಅನಾಹುತ ಚಕ್ರದಿ ಆದಿಶಕ್ತಿ ಬಾ.